ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಲ್ಲಿ ಚರ್ಮಗಂಟು ರೋಗದ ನಿರ್ವಹಣೆಯನ್ನು ಕುರಿತು, ಮೈಸೂರಿನಲ್ಲಿ ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಪಶು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ನಾವು ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನೀಡ್ತಾ ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಾಗೆ ರಾಸುಗಳಲ್ಲಿ ಅಪರೂಪದ ಒಂದು ಆರೋಗ್ಯದ ತೊಂದರೆ, ರೋಗ ಲಕ್ಷಣಗಳು ಕಂಡು ಬರ್ತಾ ಇದೆ. ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಮೈಸೂರಿನಲ್ಲಿ ಪಶು ಆರೋಗ್ಯ ಹಾಗೂ ಪಶುವೈದ್ಯಕೀಯ ಸೇವೆಗಳ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂತಹ ಕ್ಯಾಪ್ಟನ್ ಸಿಪಿ ತಿಮ್ಮಯ್ಯ ಅವರು. ತಿಮ್ಮಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಿಮ್ಮಯ್ಯ ಅವರೇ, ಸ್ವಲ್ಪ ಅಪರೂಪದ ರೋಗ ಲಕ್ಷಣಗಳು ಅಂತಲೇ ಅನ್ಬೋದು, ಯಾಕಂದರೆ ಕೆಲವರಿಗೆ ಆಶ್ಚರ್ಯ ಆಗುತ್ತೆ ಈ ಥರದನ್ನು ನಾವು ಕಂಡಿರಲಿಲ್ಲ ಅಥವಾ ಕೇಳಿರಲಿಲ್ಲ ಅಂತ. ರಾಸುಗಳ ಚರ್ಮದಲ್ಲಿ ಒಂದಿಷ್ಟು ಬದಲಾವಣೆಗಳು, ಅವುಗಳ ಒಂದು ಚಟುವಟಿಕೆಯಲ್ಲಿ ಆಗ್ತಕ್ಕಂತಹ ಕೆಲವೊಂದು ಬದಲಾವಣೆಗಳು, ಇದನ್ನೆಲ್ಲ ನೋಡಿದಾಗ ಇದೇನಪ್ಪ ಇದು ಹೊಸದು ಅನ್ನೋದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾದಾಗ ಯಾಕೆ ಬರುತ್ತೆ, ಹೇಗೆ ಬಂತು, ಪಶುಪಾಲಕರಿಗೆ ಸ್ವಲ್ಪ ಆತಂಕವನ್ನು ಉಂಟು ಮಾಡ್ತಾ ಇದೆ. ಹೇಳಿ, ಏನಿದು ಈ ಚರ್ಮಗಂಟು ರೋಗ, ಯಾಕೆ ಬರುತ್ತೆ, ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಕರಣಗಳು ವರದಿಯಾಗಿದೆಯಾ, ಈ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನು ಮಾಡಿಕೊಂಡಿ ಡಾಕ್ಟ್ರೆ. ಈ ಚರ್ಮಗಂಟು ರೋಗ ಅನ್ನೋದು ನಮ್ಮ ದೇಶಕ್ಕೆ ಬಹಳ ಒಂದು ಹೊಸ ರೋಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದೊಂಥರ ಈ ಇಂಪೋರ್ಟೆಡ್ ರೋಗ ಅಂತ ಹೇಳ್ಬೋದು, ಅಂದ್ರೆ ನಮ್ಮ ದೇಶದಲ್ಲಿ ಇರ್ಲಿಲ್ಲ ಮೊದಲು, ಈಗ ನಮ್ಮ ದೇಶಕ್ಕೆ ನಾವು ಆಮದು ಮಾಡಿಕೊಂಡಿರುವಂತ ಒಂದು ಕಾಯಿಲೆ ಅಂತ ಹೇಳ್ಕೊಳ್ಬಹುದು ಅಂತ ನನ್ಗೆ ಅನಿಸಿಕೆ. ಈ ಚರ್ಮಗಂಟು ರೋಗ, ಇದನ್ನ ಇಂಗ್ಲಿಷ್ ನಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಒಂದು ವೈರಾಣುವಿಂದ ಬರುವಂತ ಒಂದು ಕಾಯಿಲೆ. ವೈರಾಣು ಅಂತ ಹೇಳಿದ ತಕ್ಷಣ ನಮ್ಗೆಲ್ಲ ಗೊತ್ತಿರ್ಬೋದು ಇದೊಂದು ಅಂಟು ರೋಗ. ಇದು ಸಾಮಾನ್ಯವಾಗಿ ಹಸುಗಳಲ್ಲಿ ಹಾಗೂ ಹಲವು ಸಲ ಎಮ್ಮೆಗಳಲ್ಲೂ ಕಾಣಿಸ್ಕೊಳ್ತದೆ. ಇದು ಕೇಪ್ರಿ ಪಾಕ್ಸ್ ಅನ್ನೋ ಒಂದು ವೈರಸ್ ನಿಂದ ಬರುವಂತ ಒಂದು ರೋಗ. ಅಂದ್ರೆ ಇದು ಪಾಕ್ಸ್ ವೈರಿಡೇ ಫ್ಯಾಮಿಲಿಗೆ ಸೇರ್ಕೊಳ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇದು ನಾವು ಸಾಮಾನ್ಯವಾಗಿ ಸಿಡುಬು ಅಂತ ಹೇಳ್ತೀವಿ ಮನುಷ್ಯರಲ್ಲೂ ಬರುತ್ತೆ, ಹಾಗೆ ಈ ಪಾಕ್ಸ್ ವೈರಿಡೆ ಅಂತ ಹೇಳೋ ಒಂದು ಫ್ಯಾಮಿಲಿ ವೈರಸ್ ನಿಂದ ಬರುವಂತ ಒಂದು ಕಾಯಿಲೆ ಆಗಿರ್ತದೆ. ಈ ಕಾಯಿಲೆಯನ್ನು ಹೊಸದೇನಲ್ಲ, ನಮ್ಮ ಚರಿತ್ರೆನ ನಾವು ಅವಲೋಕಿಸಿದಾಗ 1929 ಜಾಂಬಿಯಾ ದೇಶದಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡಿದೆ. ಅಂದ್ರೆ ಆಫ್ರಿಕಾದಲ್ಲಿ 1929 ಕಾಣಿಸ್ಕೊಂಡಿದೆ. ಹಾಗೆ ಹಂತ ಹಂತವಾಗಿ ಕಾಯಿಲೆ ನಿಧಾನಕ್ಕೆ ಹರಡ್ತಾ ಬಂದಿದೆ. ನಮಗೆ 1989 ಹಲವು ದೇಶಗಳಲ್ಲಿ ಕಾಣಿಸ್ಕೊಂಡಿದೆ. ಬಹರೀನ್, ಕುವೈಟ್, ಒಮಾನ್, ಇಸ್ರೇಲ್ ಇಂಥ ಕಡೆ ಎಲ್ಲ. 2012 ಲೆಬನಾನ್, ಟರ್ಕಿ ಇಂಥ ದೇಶಗಳಲ್ಲೂ ಕಾಣಿಸ್ಕೊಂಡಿದೆ. ಹಾಗೆ 2013 ಜೋರ್ಡಾನ್, ಇರಾಕ್, ಟರ್ಕಿ ಇಂಥ ದೇಶಗಳಲ್ಲಿ. ಹಾಗೆ 2014 ಇರಾನ್, ಸೈಪ್ರಸ್ ಇಂಥ ಕಡೆ ಕಾಣಿಸ್ಕೊಂಡಿದೆ. ಹಾಗೆ 2016 ಗ್ರೀಸ್ ದೇಶದಲ್ಲೂ ಕಾಣಿಸ್ಕೊಳ್ತು. ಆವಾಗ ನಮ್ಮ ವಿಜ್ಞಾನಿಗಳು ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂತೇಳಿದ್ರೆ ಇದು ನಮ್ಮ ದೇಶಕ್ಕೆ ಬರ್ಲಿಕ್ಕಿಲ್ಲ ಅಂತ ನಾವು ಅನ್ಕೊಳ್ತೀವಲ್ಲ. ಹಾಗೆ ಅದನ್ನ ಸ್ವಲ್ಪ ಬರೀ ನಾವು ಪುಸ್ತಕಗಳಲ್ಲಿ ಓದ್ಕೊಳ್ತಾ ಇದ್ವಿ, ಹೆಚ್ಚು ವಿಚಾರ ವಿನಿಮಯಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗೆ ಮುಂದಕ್ಕೆ ಬರ್ತಾ ಬರ್ತಾ 2017 ರಷ್ಯಾ ದೇಶದಲ್ಲಿ 2017-18 ಬಹಳ ಒಂದು ದೊಡ್ಡ ಈ ಚರ್ಮಗಂಟು ರೋಗದ ಕಾಯಿಲೆ ಕಾಣಿಸ್ಕೊಳ್ತದೆ. ಹಾಗೆ ಅದು ಬಂದು 2019 ಚೈನಾ ಮತ್ತು ಬಾಂಗ್ಲಾದೇಶಗೂ ತಲುಪ್ತದೆ. ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶ ನಮ್ಮ ದೇಶಕ್ಕೆ ಬಹಳ ಹತ್ತಿರದಲ್ಲಿ ಇರುವಂತ ದೇಶ. ಯಾವಾಗ 2019 ಬಾಂಗ್ಲಾದೇಶ ಮತ್ತು ಚೈನಾದಲ್ಲಿ ಕಾಣಿಸ್ಕೊಳ್ತು, ಇನ್ನೇನು ನಮ್ಗೆ ಬಂದೇ ಬಿಡ್ತು 2019 ಅದು ಕಲ್ಕಟ್ಟಾದಲ್ಲಿ ಕಾಣಿಸ್ಕೊಳ್ತು. ಅಂದ್ರೆ ತಮಗೆಲ್ಲ ಗೊತ್ತು ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶ ಒಂದೇ ಬಾರ್ಡರ್ ಇರುವಂತ ಜಾಗ. ಹಾಗೆ ವೆಸ್ಟ್ ಬೆಂಗಾಲಿಗೆ ಬಂದ ತಕ್ಷಣ ಅದು ಒರಿಸ್ಸಾಗೆ ಹರಡಿ ಒರಿಸ್ಸಾ, ಛತ್ತೀಸ್ಗಢ ಮುಖಾಂತರ ಕರ್ನಾಟಕ, ಕೇರಳ ಎಲ್ಲ ಕಡೆಗೂ ಹರಡ್ಕೊಳ್ಳಿಕ್ ಶುರುವಾಯ್ತು. ಅಂದ್ರೆ ನಮ್ಮ ದೇಶ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೇಳೋದರಿಗೆ ಹೇಳ್ಕೊಳ್ಳೋದ್ರಿಂದ ಏನಂದ್ರೆ ಸುಮಾರು 193 million ಅಷ್ಟು ಹಸುಗಳ ಸಂಖ್ಯೆ ಹೊಂದಿದೆ. ಹಾಗೆ ಸುಮಾರು 109 million ಎಮ್ಮೆಗಳ ಸಂಖ್ಯೆ ಹೊಂದಿದೆ. ಅಂದ್ರೆ ಪ್ರಪಂಚದಲ್ಲಿ ಅಧಿಕ ಹಾಲು ಉತ್ಪಾದನೆ ಮಾಡತಕ್ಕಂತ ದೇಶ ಅಂದ್ರೆ ನಮ್ಮ ಭಾರತ ದೇಶ. ಈ ನಮ್ಮ ದೇಶಕ್ಕೆ ಈ ಲಂಪಿ ಸ್ಕಿನ್ ಅಥವಾ ಚರ್ಮಗಂಟು ರೋಗ ಯಾವಾಗ ಕಾಲಿಡ್ತು, ಇದು ಬಹಳ ಒಂದು ಅಪಾಯಕಾರಿ ಪರಿಸ್ಥಿತಿನ ತಲುಪಲಿಕ್ಕೆ ಶುರುವಾಯಿತು. ಯಾಕೆಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರಬಹುದು ಇದರ ಲಕ್ಷಣ ನನಗೆ ಹೇಳ್ತೀನಿ. ಇದು ಹಸುಗಳಲ್ಲಿ ಮತ್ತು ಹಾಲು ಕೊಡುವಂತ ಎಮ್ಮೆಗಳಲ್ಲಿ ಕಾಣಿಸ್ಕೊಂಡಾಗ ಏನಾಗುತ್ತೆ, ಸಾಯ್ಲಿಕ್ಕಿಲ್ಲ. ಅಂದ್ರೆ ಈ ಕಾಯಿಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸುಮಾರು 1-20% ಅಂದ್ರೆ 100-20 ಹಸುಗಳಿಗೆ ಕಾಯಿಲೆ ಅಂಟ್ಕೊಳ್ತದೆ. ಹಾಗೆ ಸಾಯೋದು ಅಂತ ಹೇಳಿದ್ರೆ 1-5 ಅಂದ್ರೆ ಸುಮಾರು 5% ಹೈಯೆಸ್ಟ್ ಸಾವು ಕಾಣಿಸ್ಕೊಳ್ತದೆ. ಅಂದ್ರೆ ಈ ಕಾಯಿಲೆಗೆ ನಾವು ಭಯಪಡುವಂತದಿಲ್ಲ, ಸಾವು ಕಮ್ಮಿ. ಆದ್ರೆ ನಮಗೆ ಪ್ರೊಡಕ್ಷನ್ ಲಾಸ್ ಅಥವಾ ಇಳುವರಿ ಲಾಸ್, ಏನು ಹಾಲು ಮತ್ತು ಹಾಲಿನ ಉತ್ಪಾದನೆ ಏನು ಇದೆಯೋ, ಅವು ತೀಕ್ಷ್ಣವಾಗಿ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಈ ಹಸುಗಳಲ್ಲಿ ಏನು ಲಕ್ಷಣಗಳು ಕಾಯಿಲೆಯಲ್ಲಿ ಕಾಣಿಸ್ಕೊಳ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ವೈರಲ್ ಕಾಯಿಲೆ ಬಂದ್ರೆ ಜ್ವರ ಅಂತೂ ಬಂದೇ ಬರ್ತದೆ. ಹಾಗೆ ಜ್ವರ ಬಂದಾಗ ಇಳುವರಿ ಕಮ್ಮಿ ಆಗಿ ಆಗುತ್ತೆ, ಹಾಲಿನ ಇಳುವರಿ. ಜ್ವರ ಬಂದ ತಕ್ಷಣ ಮತ್ತಿನ್ನೇನಾಗುತ್ತೆ ಅಂತ ಹೇಳಿದ್ರೆ, ಬಾಯಿ ಮತ್ತು ಅದರ ಉಸಿರಾಟದ ಕೊಳವೆ ಏನಿರ್ತದೆ, ನಾವು ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಉಸಿರನಾಳ, ಅಲ್ಲಿ ಗಂಟುಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಹಾಗೆ ನಿಧಾನಕ್ಕೆ ಇದರ ಚರ್ಮದ ಮೇಲೆ ಅಂದ್ರೆ ಇಡೀ ದೇಹಾದ್ಯಂತ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಅದು ಬಾಯಿಯ ಸುತ್ತ, ಇಲ್ಲ ಕಣ್ಣಿನ ಸುತ್ತ, ಇಲ್ಲ ಈ ಎರಡು ತೊಡೆಗಳ ಮಧ್ಯ, ನಾವೇನು ಈ ಕೆಚ್ಚಲು ಅಥವಾ ಬೀಜಗಳು ಇರುವಂತ ಜಾಗ ಇದೆಯಲ್ಲ, ಅಲ್ಲಿ ಸಣ್ಣ ಸಣ್ಣ ಗಂಟುಗಳು ಅಂದ್ರೆ ಸುಮಾರು 1-2 ಸೆಂಟಿಮೀಟರ್ನಿಂದ ಹಿಡಿದು 5 ಸೆಂಟಿಮೀಟರ್ ತನಕನು ಇದರ ದಪ್ಪ ಇರ್ತದೆ ಈ ಗಂಟುಗಳು. ಇದಕ್ಕೆ ನಾವು ನಾಡ್ಯೂಲ್ಸ್ ಅಂತ ಹೇಳ್ತೀವಿ. ಈ ಚರ್ಮದ ಮೇಲೆ ಗಂಟುಗಳು ಕಾಣಿಸ್ಕೊಳ್ಳಿಕ್ ಶುರುವಾಗುತ್ತೆ. ಆ ಗಂಟು ಏನಾಗುತ್ತೆ, ನಿಧಾನಕ್ಕೆ ಒಡಿತದೆ, ಆಮೇಲೆ ಅದರಿಂದ ಸ್ವಲ್ಪ ಕೀವುಗಳು ಇದೆಲ್ಲ ಬರಕ್ ಶುರುವಾಗುತ್ತೆ. ಅವಾಗ ಹಸುಗಳು ಅದನ್ನ ನೆಕ್ಲಿಕ್ ಶುರು ಮಾಡುತ್ತೆ, ಆವಾಗ ನೊಣ ಕೂರ್ತದೆ. ತಮ್ಗೆಲ್ಲ ಗೊತ್ತು, ಯಾವುದೇ ಒಂದು ಜಾಗದಲ್ಲಿ ನೊಣ ಕೂತಾಗ ಅದು ಹುಳ ಬಿದ್ದು ಗಾಯ ಆಗೋದು, ಅಂದ್ರೆ ಇದೆಲ್ಲ ಆದಾಗ ಏನಾಗುತ್ತೆ, ನಮ್ಮ ಹಾಲಿನ ಇಳುವರಿ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಕೆಲವು ಸಲ ಇದನ್ನ ನಾವು ಸರಿಯಾಗಿ ಸೂಕ್ತ ಚಿಕಿತ್ಸೆ ಒಳಪಡಿಸಲಿಲ್ಲ ಅಂದ್ರೆ ಹಸುಗಳು ಅಥವಾ ಎಮ್ಮೆಗಳು ಸಾವಿಗೆ ಈಡಾಗಬಹುದಂತ ಒಂದು ಚಾನ್ಸಸ್ಸು ಇದೆ. ಅದರಿಂದ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಲಕ್ಷಣ ಕಂಡ ತಕ್ಷಣ ನಾವು ಇದನ್ನ ತಮ್ಮ ಹತ್ತಿರದ ಪಶುವೈದ್ಯರ ಆಸ್ಪತ್ರೆಗೆ ನೀವು ಕರ್ಕೊಂಡು ಹೋಗ್ಬೇಕು. ಅವಾಗ ಅವರು ಇದಕ್ಕೆ ಸೂಕ್ತ ಚಿಕಿತ್ಸೆಗಳನ್ನ ಕೊಟ್ಟು, ಅಂದ್ರೆ ತಮಗೆಲ್ಲ ಗೊತ್ತು ಈಗ ವೈರಲ್ ಕಾಯಿಲೆಗಳಿಗೆ ಚಿಕಿತ್ಸೆ ಅನ್ನೋದು ಇಲ್ಲ, ಅಂದ್ರೆ ನಾವು ವಾಸಿ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅದನ್ನ ಸಾವಿನಿಂದ ತಡೆಗಟ್ಟಬಹುದು. ಅಂದ್ರೆ ಒಂದು 3-5 ದಿವಸ ಹೇಗೆ ಕೊರೋನಾ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ತಾರಲ್ಲ, ಅದೇ ರೀತಿ ನಾವು ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ಚರ್ಮಗಂಟು ರೋಗ ಕಂಡ ತಕ್ಷಣ ಅದಕ್ಕೆ ಆಂಟಿಬಯೋಟಿಕ್ಸ್ ಮತ್ತು ಇತರ ಔಷಧಿಗಳನ್ನ ಕೊಟ್ಟು ಆ ಹಸುಗಳು ಸಾವಿಗೆ ಈಡಾಗದಾಗಿ ನೋಡಿ ಆದಷ್ಟು ಬೇಗ ಅದನ್ನ ಗುಣಪಡಿಸಲಿಕ್ಕೆ ಪ್ರಯತ್ನ ಪಡಿಸ್ಬೋದು. ಅಂದ್ರೆ ರೈತರಲ್ಲಿ ಏನು ಹೇಳೋದಿಷ್ಟೇ, ಕಾಯಿಲೆ ಚರ್ಮಗಂಟು ರೋಗದ ಲಕ್ಷಣ ಇದನ್ನ ತಾವು ನೆನ್ಪಿಟ್ಕೊಂಡು ಯಾವಾಗ ಲಕ್ಷಣ ಕಂಡ ತಕ್ಷಣ ತಮ್ಮ ಹತ್ತಿರದ ಪಶು ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಗೊಳಪಡಿಸಿದ್ರೆ ಖಂಡಿತ ಹಸುಗಳನ್ನ ನಾವು ಸ್ವಲ್ಪ ಬೇಗ ವಾಸಿ ಮಾಡ್ಕೊಳ್ಬಹುದು. ಚರ್ಮಗಂಟು ರೋಗದಲ್ಲಿ ಮುಖ್ಯವಾಗಿ ನೆನ್ಪಿಡಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಇದರ ಹತೋಟಿ ಅಂದ್ರೆ ನಾವಿದನ್ನ ವೈರಾಣು ಕಾಯಿಲೆ ಆಗಿರೋದ್ರಿಂದ 1-1 ಬೇಗ ಹರಡ್ಬಿಡ್ತದೆ. ನಮ್ಮ ಕಾಲುಬಾಯಿ ಜ್ವರ ಇರ್ಬೋದು, ಬೇರೆ ಕಾಯಿಲೆಗಳು ಹೇಗೆ ಒಂದು ರಾಸಿನ ಇನ್ನೊಂದು ರಾಸಿಗೆ ಬೇಗ ಹರಡ್ತದೋ ಅದೇ ರೀತಿ ಹರಡುವಂಥದನ್ನ ತಪ್ಪಿಸ್ಬೇಕು. ಅಂದ್ರೆ ಚಿಕಿತ್ಸೆಗಿಂತ ಮುಖ್ಯವಾಗಿ ನಾವಿಲ್ಲಿ ಗಮನ ಕೊಡಬೇಕಾದಂತ ಅಂಶ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಇನ್ ಕಂಟ್ರೋಲ್, ಅಂದ್ರೆ ಮುಂಜಾಗ್ರತೆ ಕ್ರಮ. ಈ ಮುಂಜಾಗ್ರತೆ ಕ್ರಮ ಅಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರೈತರು ಚಿಕಿತ್ಸೆಗೆ ಡಾಕ್ಟರ್ ಹತ್ರ ಹೋಗಿ ಪಶುವೈದ್ಯರ ಹತ್ರ ನಾವು ಚಿಕಿತ್ಸೆ ಒಳಪಡಿಸಿದ್ರೆ ಸಾಲದು. ನಾವು ಇಂಥ ಈ ಎಫೆಕ್ಟೆಡ್ ಅನಿಮಲ್ಸ್ ಅಥವಾ ಏನು ಕಾಯಿಲೆಗೆ ತುತ್ತಾದಂತ ಹಸುಗಳು ಅಥವಾ ಎಮ್ಮೆಗಳಿದೆಯೋ ಅವುಗಳನ್ನ ಬೇರ್ಪಡಿಸ್ಬೇಕು. ಯಾವ್ದ್ರಿಂದ, ನಿಮ್ಮ ಒಳ್ಳೆಯ ಹಸುಗಳಿಂದ ಅಥವಾ ಉತ್ತಮ ಹಸುಗಳಿಂದ, ಕಾಯಿಲೆಗೆ ಈಡಾಗದ ಹಸುಗಳಿಂದ ಅದನ್ನ ಬೇರ್ಪಡಿಸಬೇಕು. ಹಾಗೆ ಮೊದಲು ಬೇರ್ಪಡಿಸಿದ ನಂತರ ನಿಮ್ಮ ಏನು ಕೊಟ್ಟಿಗೆ ಅಥವಾ ನಿಮ್ಮ ಏನು ಸುತ್ತಮುತ್ತದ ಪರಿಸರ ಇದೆ ಅಲ್ಲಿ ಎಲ್ಲ ಚೆನ್ನಾಗಿ ತೊಳಿಬೇಕು. ತೊಳೆದು ಅದನ್ನ ದಿನ ಕ್ಲೀನ್ ಮಾಡಿ ಆ ಗಾಯಗಳನ್ನ ಕ್ಲೀನ್ ಮಾಡಿ ನಾವು ಬೇರೆ ಹಸುಗಳಿಗೆ ಇದನ್ನ ಹರಡದ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಇನ್ನೂ ಒಂದು ಮುಖ್ಯ, ಇದು ಕಾಯಿಲೆ ಹೇಗೆ ಹರಡುತ್ತದೆ ಅಂತ ಹೇಳಿದ್ರೆ, ಒಂದು ಹಸುವಿನಿಂದ ಒಂದು ಹಸುವಿಗೆ ಕಾಂಟ್ಯಾಕ್ಟ್ ಅಂದ್ರೆ ಸಂಪರ್ಕದಿಂದ. ಹಾಗೆ ಸಂಪರ್ಕ ಆಗ್ಲಿಲ್ಲ ಅಂತ ಹೇಳಿದ್ರು ಈ ಸೊಳ್ಳೆ, ನೊಣ ಮತ್ತು ಈ ಟಿಕ್ಸ್ ಅಂತ ಏನ್ ಹೇಳ್ತೀವಿ, ಉಣ್ಣೆ ಅಂತ ಹೇಳ್ತೀವಲ್ಲ, ಈ ಉಣ್ಣೆಗಳಿಂದ ಬಹಳ ಬೇಗ ಇರ್ತದೆ. ಅಂದ್ರೆ ನಮ್ ಕೊಟ್ಟಿಗೆಗೆ ಬಂದ್ರೆ ಇನ್ನೊಬ್ರು ಕೊಟ್ಟಿಗೆಗೆ ನಮ್ಮ ಹಸು ಹೋಗ್ಲಿಲ್ಲ ಅಂತ ಹೇಳಿದ್ರು, ನಮ್ ಕೊಟ್ಟಿಗೆಯಿಂದ ಸೊಳ್ಳೆ ಅಥವಾ ನೊಣ ಅಥವಾ ತಿಗ್ನಿಗಳು ಬೇರೆ ಇನ್ನೊಬ್ರು ಕೊಟ್ಟಿಗೆಗೆ ಹೋದಾಗ ಕಾಯಿಲೆಗಳು ಬೇಗ ಇರ್ತದೆ. ಅಂದ್ರೆ ರಕ್ತ ಕುಡಿಯುವಂತ ಎಲ್ಲಾ ಈ ಏನು ಪರೋಪಜೀವಿಗಳು ಅಂತ ನಾವು ಹೇಳ್ತೀವೋ, ಇವುಗಳನ್ನ ನಾವು ಬಹಳ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಕೊಟ್ಟಿಗೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಸೊಳ್ಳೆ ನೊಣಗಳು ಬರಬಾರದು, ಯಾವುದೇ ಉಣ್ಣೆಗಳು ಕಾಟ ಜಾಸ್ತಿ ಇದ್ರೆ ಅವುಗಳನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇವುಗಳಿಂದ ಮುಖ್ಯವಾಗಿ ನಾವು ಈ ಕಾಯಿಲೆನ ಹರಡೋದನ್ನ ತಪ್ಪಿಸ್ಕೋಬಹುದು. ಅದ್ರ ಜೊತೆಗೆ ನಾವು ಸರ್ಕಾರದ ವತಿಯಿಂದ ಅಥವಾ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಆಡಳಿತ ವತಿಯಿಂದ ಈ ಎನಿಮಲ್ ಮೂವ್ಮೆಂಟ್ಸ್ ಅಂದ್ರೆ ಈಗ ಒಂದು ಜಾಗದಲ್ಲಿ ಒಂದು ಹಳ್ಳಿಯಲ್ಲಿ ಕಾಯಿಲೆ ಇದೆ ಅಂತ ಗೋಚರಿಸಿದ್ರೆ ನಾವು ಹಳ್ಳಿಯಿಂದ ಯಾವುದೇ ಒಂದು ಜಾನುವಾರುಗಳನ್ನ ಬೇರೆ ಊರಿಗೆ ಅಥವಾ ಬೇರೆ ಪಟ್ಟಣಕ್ಕೆ ಇದಕ್ಕೆ ಬೇರೆ ಜಿಲ್ಲೆಗಳಿಗೆ ಸಾಗಿಸ್ಲಿಕ್ಕೆ ಅನುಮತಿ ಕೊಡಬಾರದು. ಅಂದ್ರೆ ಮೂವ್ಮೆಂಟ್ ಆಫ್ ಎನಿಮಲ್ಸ್, ಹೇಗೆ ಈಗ ನಮ್ಮ ಲಾಕ್ಡೌನ್ ಮಾಡ್ಬಿಟ್ಟಿದ್ರು ನಮ್ಮ ಕೊರೋನಾ ಕಾಯಿಲೆ ಹರಡಬಾರದು ಅಂತ ಹೇಳಿ, ಅದೇ ರೀತಿ ಹಸು ಮತ್ತು ಎಮ್ಮೆಗಳಿಗೆ ಲಾಕ್ಡೌನ್ ವಿಧಿಸಬೇಕಾಗುತ್ತೆ. ಅಂದ್ರೆ ಅವುಗಳ ಮೂವ್ಮೆಂಟ್ ಈ ಸಂತೆಯಾಗಿರ್ಬೋದು, ಹಬ್ಬ ಜಾತ್ರೆಗಳಿಗಿರ್ಬೋದು, ಇಲ್ಲ ಮಾರಾಟಕ್ಕಿರ್ಬೋದು, ಇದು ಯಾವ್ದನ್ನ ನಾವು ಯಾವ ಹಳ್ಳಿಗಳಲ್ಲಿ ಕಾಯಿಲೆ ಕಾಣಿಸ್ಕೊಂಡಿರ್ತದೋ ಅಲ್ಲಿಂದ ನಾವು ಪೂರ್ತಿಯಾಗಿ ನಿಷೇಧಿಸಬೇಕಾಗ್ತದೆ. ಹಾಗೆ ಹಬ್ಬ ಜಾತ್ರೆ ಇವುಗಳನ್ನೆಲ್ಲ ನಾವು ಬ್ಯಾನ್ ಮಾಡಬೇಕಾಗುತ್ತೆ. ಈ ಕಾಯಿಲೆ ಕಾಣಿಸ್ಕೊಂಡ್ರೆ ನಾವು ಇವುಗಳು ಯಾವ್ದನ್ನು ಮಾಡುವಾಗಿಲ್ಲ, ಯಾವುದೇ ಜಾತ್ರೆಗಳಿರ್ಬೋದು. ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಸಾಕಷ್ಟು ಜಾತ್ರೆಗಳು ನಡೀತದೆ, ಇನ್ನೇನು ನವೆಂಬರ್ ಡಿಸೆಂಬರ್ನಿಂದ ಜನವರಿ ಫೆಬ್ರವರಿ ತನಕನೂ ಜಾತ್ರೆಗಳು ನಡೀತದೆ. ಈ ಚರ್ಮಗಂಟು ಕಾಯಿಲೆ ಏನಾದರೂ ಕಾಣಿಸ್ಕೊಂಡ್ರೆ ಆ ಸುತ್ತಮುತ್ತ ಯಾವುದೇ ಒಂದು ಜಾತ್ರೆಗಳನ್ನ ನಾವು ನಡೆಸುವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಜಾತ್ರೆ ಅಥವಾ ಮೇಳಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತು, 3 ದಿವಸ ಇರ್ಬೋದು, 1 ವಾರ ತನಕನು ನಾವು ಹಸುಗಳನ್ನ ಕರುಗಳನ್ನ ಎಮ್ಮೆಗಳನ್ನ ಕಟ್ಕೊಂಡು ನಾವು ಜಾತ್ರೆಯಲ್ಲಿ ಭಾಗವಹಿಸ್ತೀವಿ. ಅವಾಗ ಏನಾಗುತ್ತೆ, ಈ ಕಾಯಿಲೆಗಳು ಬಂದಿರುವಂತ ಹಸುಗಳಿಂದ ಬೇರೆ ಹಸುಗಳಿಗೆ ಬೇಗ ಇದು ಹರಡುತ್ತದೆ. ಯಾಕಂದ್ರೆ ಈಗ ಕಾಯಿಲೆ ಹರಡಿರೋದೇ ನಮ್ಮ ದೇಶಕ್ಕೆ ಹೇಗೆ ಅಂತ ತಮಗೆ ಹೇಳ್ಬೇಕಾದ್ರೆ, ವಿಜ್ಞಾನಿಗಳು ನೋಡಿದಾಗ ಬಾಂಗ್ಲಾದೇಶಿಂದ ಹಲವಾರು ಹಸುಗಳು ನಮ್ಮ ವೆಸ್ಟ್ ಬೆಂಗಾಲ್ ಅಥವಾ ಕಲ್ಕತ್ತಾ ಜಿಲ್ಲೆಗೆ, ಅಂದ್ರೆ ವೆಸ್ಟ್ ಬೆಂಗಾಲ್ ಜಿಲ್ಲೆಗೆ ಮಾಂಸಕ್ಕಾಗಿರ್ಬೋದು ಅಥವಾ ವ್ಯಾಪಾರಕ್ಕಾಗಿರ್ಬೋದು ಹೀಗೆ ಬರ್ತದೆ. ಹಾಗೆ ವೆಸ್ಟ್ ಬೆಂಗಾಲಿಗೆ ಬಂದಂತಹ ಹಸು ಅಥವಾ ಎಮ್ಮೆಗಳು ಒರಿಸ್ಸಾ, ಛತ್ತೀಸ್ಗಢ್ ಹಾಗೆ ಕರ್ನಾಟಕ, ಕೇರಳಕ್ಕೂ ಅವುಗಳನ್ನ ಸಾಗಿಸ್ತಾರೆ. ಸೊ ಈ ಸಾಗಾಣಿಕೆಯಲ್ಲೇ ಕಾಯಿಲೆಗಳು ಹರಡುವುದು ಅಂತ ಹೇಳಿ ದೃಢಪಟ್ಟಿದೆ ಈಗಾಗಲೇ. ಅದರಿಂದ ನಾವೇನ್ ಮಾಡ್ತೀವಿ, ಮೂವ್ಮೆಂಟ್ ಆಫ್ ಎನಿಮಲ್ಸ್ ಅಂದ್ರೆ ಪ್ರಾಣಿಗಳ ಸಾಗಾಣಿಕೆಯನ್ನು ಪೂರ್ಣವಾಗಿ ನಿಷೇಧಿಸಬೇಕಾಗುತ್ತದೆ. ಇದು ಒಂದೇ ಮಾರ್ಗ ಇದಕ್ಕೆ, ಯಾಕಂದ್ರೆ ವೈರಾಣು ಕಾಯಿಲೆಗಳು ಬೇಗ ಹರಡೋದ್ರಿಂದ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಾಣಿಗಳು ಹೋಗ್ಲಿಕ್ಕೆ ನಾವು ಬಿಡಬಾರದು. ಹಾಗೆ ಮಾರ್ಕೆಟ್ ಅಂದ್ರೆ ನಾವು ವ್ಯಾಪಾರದ ಸ್ಥಳಗಳನ್ನು ಬಹಳ ನಿಷೇಧಿಸಬೇಕಾಗ್ತದೆ. 10 ಕಿಲೋಮೀಟರ್ ತನಕ, ಅಂದ್ರೆ ಯಾವ ಹಳ್ಳಿಗಳಲ್ಲಿ ಈ ಚರ್ಮಗಂಟು ರೋಗ ಕಾಣಿಸ್ಕೊಂಡಿರ್ತದೋ ಅದರ ಸುತ್ತಮುತ್ತ 10 ಕಿಲೋಮೀಟರ್ ತನಕ ಯಾವುದೇ ಒಂದು ಸಂತೆಗಳನ್ನ ನಾವು ನಡೆಸೋದನ್ನ ನಾವು ಹತೋಟಿ ಮಾಡಬೇಕಾಗುತ್ತೆ, ಅಂದ್ರೆ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆಮೇಲೆ ತಮ್ಮ ಕೊಟ್ಟಿಗೆಗಳನ್ನ ಹೇಗೆ ಶುದ್ಧಪಡಿಸಬೇಕು ಅನ್ನೋದು ಬಹಳ ಮುಖ್ಯ. ಬರೀ ತೊಳೆದ್ರೆ ಸಾಲದು, ಅದಕ್ಕೆ ನಾವು ಕೆಲವು ಔಷಧಿ ಪದಾರ್ಥಗಳನ್ನ ವೈದ್ಯರ ಸಲಹೆ ಮೇರೆಗೆ, ಈಗ ತಮಗೆಲ್ಲ ಗೊತ್ತು ಸೋಡಿಯಂ ಹೈಪೋಕ್ಲೋರೇಟ್ ಅಂತ ಹೇಳ್ತೀವಿ, ಇದು ಈಗ ಬಹಳ ಪ್ರಚಲಿತವಾಗಿದೆ ತಮ್ಮ ಎಲ್ಲಾ ಆಸ್ಪತ್ರೆಗಳಿಗೆಲ್ಲ. ಈಗ ಈ ಕೊರೋನಾ ಟೈಮಲ್ಲಿ ಇದನ್ನ ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಇದು ಒಂದು ಆಂಟಿ ವೈರಲ್ ಮೆಡಿಸಿನ್. ಇದು ಅಂದ್ರೆ ಸೋಡಿಯಂ ಹೈಪೋಕ್ಲೋರೇಟ್ ಅನ್ನೋ ಪದಾರ್ಥ 2-3% ಅಂದ್ರೆ 3 ಮಿಲಿ 100 ಲೀಟರ್ ನೀರಿನಲ್ಲಿ ಹಾಕೊಂಡು ನಾವು ಇದನ್ನ ಸಿಂಪಡಿಸ್ಬೇಕು ತಮ್ಮ ಕೊಟ್ಟಿಗೆಗೆ. ಹಾಗೆ ಫಾರ್ಮಲಿನ್ ಆದ್ರೆ 1% ಸೊಲ್ಯೂಷನ್, ಅಂದ್ರೆ 100 ಮಿಲಿಗೆ 1 ಮಿಲಿ ಫಾರ್ಮಲಿನ್ ಹಾಕೋಬಹುದು. ಹಾಗೆ ಫಿನಾಲ್ ಹಾಕೋಬಹುದು, 2 ಮಿಲಿ ಹಾಕೋಬೇಕು. ಏನಿಲ್ಲ ಅಂತ ಹೇಳಿದ್ರು ನಮ್ಮ ಸುಣ್ಣ ಇದೆಯಲ್ಲ, ಸುಣ್ಣನಾದ್ರೂ ಕೊಟ್ಟಿಗೆಗೆ ಹಾಕ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ವೈರಲ್ ಲೋಡ್ ಅಂತ ನಾವು ಹೇಳ್ತೀವಿ, ವೈರಾಣುಗಳು ಎಲ್ಲ ಸಾಯಲಿಕ್ಕೆ ಶುರುವಾದಾಗ ಕಾಯಿಲೆಗಳು ಬೇಗ ಹರಡೋದನ್ನ ನಾವು ತಪ್ಪಿಸ್ಬೋದು. ಇದು ಬಹಳ ಒಂದು ಹರಡುವಂತ ಅಂಟು ರೋಗ ಆಗಿರೋದ್ರಿಂದ ನಾವು ಈಗ ಬಹಳ ಒತ್ತು ಕೊಟ್ಟು ನಮ್ಮ ದೇಶಾದ್ಯಂತ ಇದನ್ನ ನಾವು ಕಾವಲು ಕಾಯ್ತಾ ಇದೀವಿ ಪಶುಪಾಲನೆ ಇಲಾಖೆಯವರು. ಅಂದ್ರೆ ಎಲ್ಲೂ ಕಾಯಿಲೆ ಇದನ್ನ ಹರಡಬಾರದು, ಹರಡ್ಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿಂತೂ ಈಗ ಇದು ಯಥೇಚ್ಛವಾಗಿ ಹರಡ್ಲಿಕ್ಕೆ ಶುರುವಾಗಿದೆ. ತಮ್ಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ, ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡಿಲ್ಲ. ಆದ್ರೆ ಕಲಬುರಗಿ, ಯಾದಗಿರು, ಹಾಸನ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಉತ್ತರ ಕನ್ನಡ, ಬೀದರ್, ಕೊಪ್ಪಳ, ರಾಯಚೂರು ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಈ ಚರ್ಮಗಂಟು ರೋಗದ. ರೈತ ಬಾಂಧವರು ಈ ಕಾಯಿಲೆ ಬಗ್ಗೆ ಬಹಳ ಜಾಗರೂಕರಾಗಿರ್ಬೇಕು. ಎಲ್ಲಿ ತಮ್ಮ ಹಳ್ಳಿಗಳಲ್ಲಿ ಈ ತರ ಒಂದು ಕಾಯಿಲೆ ಕಾಣಿಸ್ಕೊಳ್ತದೋ ತಕ್ಷಣ ಹತ್ತಿರದ ಪಶುವೈದ್ಯರಿಗೆ ತಿಳಿಸಿದ್ರೆ ನಾವು ಆ ಸ್ಥಳಕ್ಕೆ ಭೇಟಿ ನೀಡಿ ಅದರ ರಕ್ತ ಮತ್ತು ಅದರ ಚರ್ಮದಲ್ಲಿ ಏನು ಗಂಟು ಕಾಣಿಸ್ತದೋ ಅದನ್ನ ಪರೀಕ್ಷೆಗೆ ಒಳಪಡಿಸ್ತೀವಿ. ಇದಕ್ಕೆ ನಾವು PCR ಅಂತ ಹೇಳ್ತೀವಿ. ಇದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಅದು ನಿಜವಾಗಿ ಚರ್ಮಗಂಟು ರೋಗವೇ, ಇಲ್ಲ ಅಂತ ಹೇಳಿದ್ರೆ ಇದು ಚರ್ಮಗಂಟು ರೋಗ ಅಲ್ಲ, ಏನಾದ್ರು ಬೇರೆ ಅಲರ್ಜಿ ತರ ಏನಾದ್ರು ಹೌದಾ ಅಂತ ಹೇಳಿ ಇದನ್ನ ನಾವು ಕಾಯಿಲೆನ ದೃಢವಾಗಿ ನಿರ್ಧರಿಸಬೇಕು. ತಮ್ಮಯ್ಯ ಅವರೇ ಬಹಳ ಸಂತೋಷ. ಅಂದ್ರೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ, ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ರಿ. ನಮ್ಮ ಪಶುಪಾಲಕರು ಎಲ್ಲ ಸಾಮಾನ್ಯವಾಗಿ ಅವರ ರಾಸುಗಳನ್ನ ಪೋಷಣೆ ಮಾಡುವಂತ ಸಂದರ್ಭದಲ್ಲಿ ಮೈಸವರುವಂಥದ್ದು ಆ ಥರದ್ದೆಲ್ಲ ಮಾಡ್ತಾನೆ ಇರ್ತಾರೆ. ಸಣ್ಣ ಪುಟ್ಟ ಗಂಟೆಗಳಾದರೆ ಅವರ ಗಮನಕ್ಕೆ ಆ ರಾಸುಗಳ ಶರೀರದ ಮೇಲಾಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳು ಅವರ ಗಮನಕ್ಕೆ ಬರುತ್ತೆ. ಇದನ್ನು ಗಮನಿಸಿ ಪಶುವೈದ್ಯರ ಸಹಾಯವನ್ನು ಪಡೀಲಿ. ಇನ್ನು ಇತರ ಸಾಕು ಪ್ರಾಣಿಗಳು ಅಂದರೆ ಕುರಿ, ಮೇಕೆ, ಇವುಗಳಿಗೂ ಏನಾದರೂ ಇವು ಹರಡುವಂಥ ಸಂಭವ ಇರಬಹುದು. ಚರ್ಮಗಂಟು ರೋಗ ಅಂತ ಹೇಳುವುದು ಸದ್ಯಕ್ಕೆ ಇದು ನಾ ಹೇಳದಾಗೆ ಪಾಕ್ಸ್ ವೈರಿಡೇ ಫ್ಯಾಮಿಲಿ ಅಂತ ಹೇಳದ್ನಲ್ಲ, ಅಂದ್ರೆ ಇದು ಈ ಆಡು ಮತ್ತು ಕುರಿಗಳಲ್ಲಿ ಸಿಡುಬು ರೋಗ ಅಂತ ಹೇಳ್ತೀವಿ ನಾವು. ಈಗಾಗಲೇ ರೈತರಿಗೆಲ್ಲ ಗೊತ್ತಿರಬಹುದು, ಈ ಬಾಯಿಯಲ್ಲಿ ಮೂಗಲ್ಲಿ ಎಲ್ಲ ಹುಣ್ಣುಗಳಾಗೋದಕ್ಕೆ ನಾವು ಆಡಿಗೆ ಮತ್ತು ಕುರಿಗೆ ಸಿಡುಬು ರೋಗದ ವಿರುದ್ಧ ಲಸಿಕೆ ಹಾಕ್ತೀವಿ. ಅದರಿಂದ ಈ ಆಡು ಮತ್ತು ಕುರಿಗಳಿಗೆ ಈ ಚರ್ಮಗಂಟು ರೋಗ ಬರೋದಿಲ್ಲ. ಅಂದ್ರೆ ಇದು ಎರಡು ಹತ್ರ ಹತ್ರ ಇರೋದ್ರಿಂದ, ಯಾಕಂದ್ರೆ ತಮ್ಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ರೆ ಈ ಚರ್ಮಗಂಟು ರೋಗದ ವಿರುದ್ಧ ಇಲ್ಲಿ ತನಕ ಲಸಿಕೆ ಅನ್ನೋದು ಬಂದಿಲ್ಲ, ಕಂಡಿದ್ದಿಲ್ಲ. ಆದ್ರೆ ಈ ಚರ್ಮಗಂಟು ರೋಗ ಹಸುಗಳಿಗೆ ಏನ್ ಬರುತ್ತದೋ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಈಗ ಆಡು ಮತ್ತು ಕುರಿಗಳಿಗೆ ಏನು ಲಸಿಕೆ ಹಾಕ್ತಾ ಇದ್ವೋ ಆಡು ಕುರಿಗಳ ಸಿಡುಬು ರೋಗಕ್ಕೆ, ಅದೇ ಲಸಿಕೆನ ನಾವು ಹಸುಗಳಿಗೆ ಹಾಕಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡ್ತಾ ಇದೀವಿ. ಅಂದ್ರೆ ಈ ಎರಡೂ ವೈರಾಣುಗಳು ಹತ್ರ ಹತ್ರ ಇರೋದ್ರಿಂದ ನಾವು ಆ ಕೇಪ್ರಿ ಪಾಕ್ಸ್ ಅಂದ್ರೆ ಶೀಪ್ ಪಾಕ್ಸ್ ಮತ್ತು ಗೋಟ್ ಪಾಕ್ಸ್ ಲಸಿಕೆಯನ್ನು ನಾವು ಹಸುಗಳಲ್ಲಿ ಉಪಯೋಗಿಸಿದಾಗ ಆ ಹಸುಗಳಲ್ಲಿ ಚರ್ಮಗಂಟು ರೋಗ ಕಂಡುಕೊಳ್ಳೋದಿಲ್ಲ ಅಂತ ನಮಗೆ ಅನುಭವ ಆಗಿದೆ. ಅದರಿಂದ ಈಗ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಿ ಕಾಯಿಲೆ ಕಾಣಿಸ್ಕೊಳ್ತಾ ಇದೆಯೋ ಅಲ್ಲಿ ಈ ಲಸಿಕೆಯನ್ನ ಬಹಳ ಸಕ್ಸಸ್ಫುಲ್ ಆಗಿ ಉಪಯೋಗಿಸ್ತಾ ಇದೀವಿ, ಅದನ್ನ ಉಪಯೋಗಿಸಿ ಚರ್ಮಗಂಟು ರೋಗನ ಪೂರ್ತಿ ತಡೆಗಟ್ಟತಾ ಇದೀವಿ. ಆದ್ರೆ ಈ ತಾವು ಕೇಳಿದ ಹಾಗೆ ಈ ಚರ್ಮಗಂಟು ರೋಗ ಮನುಷ್ಯರಿಗೆ ಬರೋದಿಲ್ಲ, ಅದು ಒಂದು ಒಳ್ಳೆ ಸಂತೋಷದ ವಿಷಯ ಅಂತ ನಾವು ಅನ್ಕೋಬಹುದು. ಆದ್ರೆ ಇದು ಬರೇ ಹಸುಗಳಲ್ಲಿ ಮತ್ತು ಕರುಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತದೆ, ಮನುಷ್ಯರಿಗೆ ಯಾವುದೇ ತೊಂದರೆ ಇಲ್ಲದಿರೋದ್ರಿಂದ ತಾವು ತಮ್ಮ ಹಸುಗಳಿಗೆ ಅಥವಾ ಎಮ್ಮೆಗಳಲ್ಲಿ ಈ ಕಾಯಿಲೆ ಕಂಡ್ರೆ ಏನೂ ಹೆದರ್ಕೊಳ್ಳದೆ ಇದರ ಆರೈಕೆಯನ್ನ ತಾವು ಮಾಡಬಹುದು, ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಕೆಲವು ಸಲ ಗರ್ಭಪಾತ ಆಗುತ್ತೆ ಹಸುಗಳಲ್ಲಿ, ಕೆಚ್ಚಲ್ಬಾವ್ ಆಗುತ್ತೆ, ನಾಲಿಗೆ ಮೇಲೆ ಹುಣ್ಣಾಗುತ್ತೆ, ಈ ತರ ಎಲ್ಲ ಲಕ್ಷಣಗಳು ಕಂಡಾಗ ಕೆಲವು ಜನ ಈಗ ಈ ಕರೋನಾ ಭಯದಿಂದ ಎಲ್ಲಾ ಕಾಯಿಲೆಗಳು ನಮಗ್ ಬಂದ್ಬಿಡುತ್ತೋ ಅಂತ ಹೇಳುವಂತ ಒಂದು ಭಯದ ವಾತಾವರಣ ಹಳ್ಳಿಗಳಲ್ಲಿ ನಿರ್ಮಾಣ ಆಗ್ಬಹುದು. ಅದರಿಂದ ನಾನು ಹೇಳೋದಿಷ್ಟೇ, ಈ ಚರ್ಮಗಂಟು ರೋಗ ಯಾವುದೇ ಕಾರಣಕ್ಕೂ ಮನುಷ್ಯರಿಗೂ ಬರೋದಿಲ್ಲ, ಬೇರೆ ಪ್ರಾಣಿಗಳಿಗೂ ಬರೋದಿಲ್ಲ, ಇದು ಬರೇ ಹಸು ಮತ್ತು ಎಮ್ಮೆಗಳಿಗೆ ಮಾತ್ರ ವ್ಯಾಪಿತವಾದಂತ ಒಂದು ಕಾಯಿಲೆ. ಬಹಳ ಸಂತೋಷ ಕ್ಯಾಪ್ಟನ್ ಸಿ ಪಿ ತಿಮ್ಮಯ್ಯ ಅವರೇ, ಇಷ್ಟೊತ್ತು ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಲ್ಲಿ ನಾವು ಮಾಧ್ಯಮದಲ್ಲಿ ಕೇಳ್ಪಟ್ಟಿರುವಂತಹ ಒಂದು ವಿಷಯದ ಬಗ್ಗೆ ಬಹಳ ವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸಿದ್ದೀರಿ. ಖಂಡಿತ ನಾವೆಲ್ಲರೂ ಸೇರಿ ಒಂದು ಸಂಘಟಿತರಾಗಿ ಪ್ರಯತ್ನ ಮಾಡಿದ್ರೆ ಇದು ಮೈಸೂರು ಜಿಲ್ಲೆಗೆ ಪ್ರವೇಶ ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ಬಹುದು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಆತಂಕ ಇಟ್ಕೊಳ್ಬೇಕಾಗಿಲ್ಲ, ಚಿಕಿತ್ಸೆ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡಿಸುವಲ್ಲಿ ಪಶುಪಾಲಕರು ಗಮನ ಹರಿಸಲಿ ಅಂತ ಆಶಿಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಿಮ್ಮ ಮಾಹಿತಿಗಾಗಿ ಎಲ್ಲ ಪಶುಪಾಲಕರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೈನುರಾಸುಗಳಲ್ಲಿ ಚರ್ಮಗಂಟು ರೋಗದ ನಿರ್ವಹಣೆಯನ್ನು ಕುರಿತು ಮೈಸೂರಿನಲ್ಲಿ ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕೃಷಿ, ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವ ಕುರಿತು ಮಡವಳ್ಳಿ ತಾಲೂಕು ದೊಡ್ಡ ಭೂವಳ್ಳಿಯ ಬಿ ಮಹೇಶ್ ಕುಮಾರ್ ಮತ್ತು ಶ್ರೀಮತಿ ಸೌಮ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಮೂಡಿಬರಲಿದೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ವೀಳ್ಯದೆಲೆ ಯಾರು ಕೇಳಿರಲ್ಲ? ಮೈಸೂರಿನ ಸ್ಥಳೀಯ ಸಾಂಪ್ರದಾಯಿಕ ಹಿನ್ನೆಲೆಯುಳ್ಳಂತಹ ಬೆಳೆಯಾದ ಮೈಸೂರು ವೀಳ್ಯದೆಲೆಗೆ ವಿಶಿಷ್ಟ ಗುಣಗಳಿದೆ, ಇದರಿಂದನೇ ಅದು ಪ್ರಖ್ಯಾತಿ ಕೂಡ ಪಡೆದಿದೆ. ಆದರೆ ಇತ್ತೀಚೆಗೆ ಹಲವು ಕಾರಣಗಳಿಂದ ಈ ತಳಿಯನ್ನು ಬೆಳೆಯೋದು ಕಡಿಮೆಯಾಗಿದೆ. ಈ ತಳಿ ನಶಿಸಿ ಕೂಡ ಹೋಗ್ತಾ ಇದೆ. ಈ ನಶಿಸಿ ಹೋಗುತ್ತಿರುವ ಮೈಸೂರು ವೀಳ್ಯದೆಲೆಯ ಸಂರಕ್ಷಣೆಯ ಅಗತ್ಯತೆಯನ್ನು ರೈತರಿಗೆ ಮನವರಿಕೆ ಮಾಡಲು ತೋಟಗಾರಿಕೆ ಇಲಾಖೆ ಅನೇಕ ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದೆ. ಮೈಸೂರು ವೀಳ್ಯದೆಲೆಯನ್ನು ಮೈಸೂರು ಪ್ರಾಂತ್ಯದಲ್ಲಿ ರಾಜಮನೆತನದ ಸಂಸ್ಥಾನದಿಂದ ಪಾರಂಪರಿಕ ಬೆಳೆಯನ್ನಾಗಿ ಬೆಳೆಯಲಾಗ್ತಾ ಇದೆ. ಇತಿಹಾಸದ ಪ್ರಕಾರ ಈ ಬೆಳೆಯನ್ನು

ಕರಿಯಾ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯಾ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾ